ಧಾರದಿಂದ ರೈತರಿಗೆ ಅನುಕೂಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಬೆಳೆಯ ಭೌಗೋಳಿಕ ಸೂಚ್ಯಂಕ ಮತ್ತು ಬೆಳೆಗಾರರ ಸಮಸ್ಯೆ ಸವಾಲುಗಳು ಕುರಿತು ಶ್ರೀ ಜಾಧವ್ ಭಾಷಾ ಅವರೊಂದಿಗೆ ಸಂದರ್ಶನವನ್ನ ಆಲಿಸುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿಯ ಹೂವಿನ ವ್ಯಾಪಾರಿಗಳು ಮತ್ತು ಹೂವಿನ ಬೆಳೆಗಾರರು ಹೌದು, ಜೊತೆಗೆ ಅವರು ಅರೆಕಾಲಿಕ ಉಪನ್ಯಾಸಕರಾಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ, ಜಾವಿದ್ ಭಾಷಾ ಡಿ ಅವರು. ಅವರು ಇವತ್ತು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಈ ಭಾಗದ ಮಲ್ಲಿಗೆ ಬೆಳೆಗಾರರ ಸಂಘಕ್ಕೆ ಅವರೊಂದಿಷ್ಟು ಸಪೋರ್ಟಿವ್ ಆಗಿ ಕೆಲಸ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಬನ್ನಿ, ಈ ಎಲ್ಲ ವಿಷಯಗಳನ್ನು ಕುರಿತು ಅವರು ಏನೇನು ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ನಮಸ್ಕಾರ ಜಾವಿದ್ ಭಾಷಾ ಅವರೇ. ನಮಸ್ತೆ ಸರ್. ಜಾವಿದ್ ಭಾಷಾ ಅವರೇ, ನಿಮ್ಮ ಸ್ವಂತ ಊರು? ಸರ್, ನಮ್ಮ ಸ್ವಂತ ಊರು ಹೂವಿನ ಹಡಗಲಿ ಸರ್. ನಮ್ಮ ತಂದೆಯವರ ಹೆಸರು ಮೆಹಬೂಬ್ ಸಾಬ್ ಅಂತ, ಅವರಿಗೆ ಕೆಂಪಣ್ಣ ಅಂತ ಹೇಳಿ ಊರಲ್ಲಿ ಕರೀತಾ ಇದ್ರು. ಏನಂತ ಕರೀತಾರೆ? ಕೆಂಪಣ್ಣ ಅಂತ. ತಂದೆ ಏನದ ಹಂಗೆ ಸರ್ ನಿಮ್ದು ಯಾಕೆ ಬಿತ್ತು ಅಂದ್ರೆ, ಅವರು ನೋಡಕ್ಕೆ ತುಂಬಾ ಕೆಂಪಾಗಿದ್ರು, ಹಂಗಾಗಿ ಅವರಿಗೆ ಎಲ್ಲರೂ ಕೆಂಪಣ್ಣ ಅಂತ ಹೇಳಿ ಕರಿತಾ ಇದ್ರು. ಅವರು ರಾಜಕೀಯ ವ್ಯಕ್ತಿ ಮತ್ತೆ ಹೂವಿನ ವ್ಯಾಪಾರಿ. ಅವ್ರು ಸುಮಾರು 40 ವರ್ಷಕ್ಕಿಂತ ಜಾಸ್ತಿ ಹೂವಿನ ವ್ಯಾಪಾರ ಮಾಡಿದ್ದಾರೆ ಸರ್ ತಂದೆಯವರು. ಹಾಗೇನೆ ನಾವು ಪೀಕ್ ಟೈಮಲ್ಲಿ ಸುಮಾರು 10 ಎಕರೆ ಹೂವು ಬೆಳೀತಾ ಇದ್ವಿ ಅವಾಗ. ಸೊ ಈಗೆಲ್ಲ ಕಡಿಮೆ ಆಗಿ 1 ಎಕರೆ ಕ್ಕಿಂತ 10-15 ಸರ್ ಈಗಷ್ಟೇ. 10 ಎಕರೆಯಿಂದ 1 ಎಕರೆಗೆ ಅಂದರೆ ಯಾಕೆ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದಿದೆ? ಅದೇ ಸರ್, ಈಗ ನಾವು ಸಣ್ಣವರಿದ್ದಾಗ ನೋಡಿದಾಗ ಹಡಗಲಿ ಮಲ್ಲಿಗೆ, ಕಾಕಡ, ದುಂಡು ಮಲ್ಲಿಗೆ ಎಲ್ಲ ಬೆಳೀತಾ ಇದ್ವಿ. ಸೊ ಅವಾಗೆಲ್ಲ ಲೇಬರ್ಸು ತುಂಬ ಜಾಸ್ತಿ ಇದ್ರು ಸರ್, ಅಂಥದ್ದೇನು ಸಮಸ್ಯೆ ಇದ್ದಿಲ್ಲ. ಸೊ ಬರ್ತಾ ಬರ್ತಾ ಕಾರ್ಮಿಕರ ಸಮಸ್ಯೆ ಆದಂಗೆಲ್ಲ ನಾವು ಅದು ಸುಮ್ಮನೆ ಹೊಲದಲ್ಲಿ ಹೂ ಬಿಡೋದು ಅಥವಾ ಅಲ್ಲೇ ಉಳಿತಾ ಇತ್ತು, ಹಾಗೆ ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕೆ ವಿಚಾರ ಮಾಡಿ ಹೂವಿನ ಹೊಲನ ಕೆಡ್ಸ್ಕೊತ ಬಂದ್ವಿ. ಸೊ ಇವಾಗ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ ಸರ್. ಬೇರೆ ಏನೇನು ಬೆಳಿತಾರ ಸರ್? ಬೇರೆ ಭಾಳ ಮುಖ್ಯವಾಗಿ ಜೋಳ, ಮೆಕ್ಕೆಜೋಳ ಬೆಳೀತೀವಿ ಸರ್. ಅದ್ರ ಜೊತೆಗೆ ತರಕಾರಿ, ಟೊಮೆಟೊ ಹಣ್ಣು, ಬದನೆಕಾಯಿ, ಸೂರ್ಯಕಾಯಿ, ಈ ಥರ ತರಕಾರಿಗಳನ್ನು ಕೂಡ ಬೆಳೀತೀವಿ ಸರ್. ಈಗ ತರಕಾರಿ ಬೆಳೆಗಳಿಗೆಲ್ಲ ನೀರಾವರಿ ಸೌಕರ್ಯ ಬೇಕು, ಅದೆಲ್ಲ ಇದೆಯಾ, ಹೇಗಿದೆ? ನೀರಾವರಿ ಸೌಲಭ್ಯ ಇದೆ ಸರ್. ಹೊಲದಲ್ಲಿ ಮೂರು ಬೋರ್ವೆಲ್ಗಳಿದಾವೆ ಸರ್, ಅದರಲ್ಲಿ ಸದ್ಯ ಎರಡು ರನ್ ಆಗ್ತಾ ಇದ್ದಾವೆ. ಮತ್ತೊಂದರಲ್ಲೂ ನೀರಿದೆ ಸರ್, ಆದರೆ ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಎರಡಂತೂ ಸದ್ಯ ನಮಗೆ ಉಪಯೋಗ ಆಗ್ತಾ ಇದೆ ಸರ್. ಈಗ ಯಾವ್ಯಾವ ತರಕಾರಿಗಳಲ್ಲಿ ಏನೇನು ಬೆಳೀತಾ ಇದ್ರಿ ಸರ್? ತರಕಾರಿಯಲ್ಲಿ ನಾವು ಸದ್ಯ ಈಗ ಟೊಮ್ಯಾಟೊ ಹಣ್ಣು ಮತ್ತೆ ಅದ್ರ ಜೊತೆಗೆ ಬದನೆಕಾಯಿ, ಸೋರೆಕಾಯಿ ಇದನ್ನ ಬೆಳೀತಾ ಇದೀವಿ ಸರ್ ಇವಾಗ. ಈಗ ನಿಮಗೆ ಮಾರ್ಕೆಟ್ ಎಲ್ಲ ತರಕಾರಿಗೆ ಚೆನ್ನಾಗಿದೆಯಾ ಈಗ? ಹಾಂ ಸರ್, ಚೆನ್ನಾಗಿದೆ. ಅಂದರೆ ಈಗ ಇಲ್ಲೇ ಸುತ್ತಮುತ್ತ ಹರಪನಹಳ್ಳಿ, ಮುಂಡ್ರಿಗಿ, ಹಡಗ್ಲಿ ಇಲ್ಲೇ ಅದನ್ನು ಕೊಡ್ತಾ ಇದೀವಿ ಸರ್. ಈಗ ಜೊತೆಗೆ ನೀವು ಮಲ್ಲಿಗೆ ಬೆಳೆಗಾರರು ಹೌದು, ಈಗ ಒಂದು ಎಕರೆಯಲ್ಲಿ ಮಲ್ಲಿಗೆ ಬೆಳೀತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೌದು. ಈಗ ಒಂದು ಎಕರೆ ಭೂಮಿಯಲ್ಲಿ ಮಲ್ಲಿಗೆ ಬೆಳೆಯೋದಂದರೆ ಏನೇನು ಸಿದ್ಧತೆ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ, ಹೇಗೆ ಅದು? ಮಲ್ಲಿಗೆ ಈಗ ಸೀಸನ್ ಬಂದುಬಿಟ್ಟು ಮಾರ್ಚಿಂದ ಆಗಸ್ಟ್ವರೆಗೆ ಮಲ್ಲಿಗೆ ಸೀಸನ್. ಸೆಪ್ಟೆಂಬರ್ ಅಕ್ಟೋಬರ್ ಗಿಡನ ಹಾಗೆ ಬಿಟ್ಟಿರ್ತವೆ, ಅವಾಗ ಹೂವು ಎಲ್ಲ ಭಾಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಸೊ ಅವಾಗ ಅಷ್ಟೊಂದು ಕೆಲಸ ಇರಲ್ಲ ಸರ್. ಡಿಸೆಂಬರಲ್ಲಿ ಹೂವಿನ ಗಿಡ ಕಟಾವು ಮಾಡಿಸಿ ಕೈ ಬಿಡ್ತೀವಿ ಸರ್. ಮತ್ತು ಅದು ಬೇಕಾದಂಥ ಗೊಬ್ಬರಗಳು ಕೂಡ ಡಿಸೆಂಬರ್ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಅದೆಲ್ಲ ಕೊಡ್ತೀವಿ ಸರ್. ನಂತರದಲ್ಲಿ ಫೆಬ್ರವರಿಯಲ್ಲೆಲ್ಲ ಗಿಡಗಳು ಮತ್ತೆ ಚಿಗುರು ಸ್ಟಾರ್ಟ್ ಮಾಡಿದಾಗ ಮಾರ್ಚ್ ಒಂದನೇ ವಾರ ಎರಡನೇ ವಾರದಿಂದ ಮಲ್ಲಿಗೆ ಹೂಗಳು ನಿಧಾನಕ್ಕೆ ಬೆಳೆಯಕ್ಕೆ ಪ್ರಾರಂಭ ಮಾಡ್ತವೆ ಸರ್. ಅದು ಈಗ ಮಲ್ಲಿಗೆ ಬೆಳೆಯೋ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಮೇಜರ್ ರೀಸನ್ ಕಾರ್ಮಿಕರ ಕೊರತೆನಾ ಸರ್? ನಾವು ಕಾರ್ಮಿಕರ ಕೊರತೆ ಇರೋದ್ರಿಂದನೇ ಇವತ್ತು ಹೊಲಗಳು ಕಡಿಮೆ ಆಗಿದೆ ಸರ್. ಕಾರ್ಮಿಕರು ಜಾಸ್ತಿ ಇದ್ದಿದ್ರೆ ಇವತ್ತು ಮಲ್ಲಿಗೆ ಗಿಡ ಇರ್ತಕ್ಕಂಥ ಹೊಲಗಳ ಸಂಖ್ಯೆ ಕಡಿಮೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇದು ಕಾರ್ಮಿಕರ ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಬೆಳೆ ಆಗಿದೆ ಸರ್. ಇಲ್ಲಿ ಯಾವುದೇ ರೀತಿಯಿಂದ ಬೇರೆ ಈಗ ನಾವು ದಾಳಿಂಬೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಮಷಿನ್ಸನ್ನು ಯೂಸ್ ಮಾಡೋದು ನೋಡ್ತಾ ಇದ್ದೀವಿ ಸರ್. ಆದರೆ ಇಲ್ಲಿ ಯಾವುದೇ ರೀತಿ ಮಷಿನ್ಸ್ ಇಲ್ಲ, ಇಲ್ಲಿ ನಾವೇ ಹೋಗಿ ಹೂಗಳನ್ನು ಕೀಳಬೇಕು. ಅವೆಲ್ಲವೂ ಕೂಡ ಭಾಳ ಕಷ್ಟದ ಕೆಲಸ ಒಂದು, ಮತ್ತು ಅದಕ್ಕೆ ಭಾಳ ಸಮಯ ಕೂಡ ಬೇಕಾಗುತ್ತೆ ಸರ್. ಸೊ ಹಾಗೆ ಇದ್ದಾಗ ಇವಾಗ ಸಾಕಷ್ಟು ಜನ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್, ಅಂದರೆ ಈಗ ತಂದೆ ತಾಯಿಗಳು ಹೂ ಬಿಡಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವ್ರ ಮಕ್ಕಳು ಆ ಕೆಲಸ ಮಾಡಲ್ಲ ಸರ್. ಈಗ ಹಾಗಾಗಿ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಅದು ಬರ್ತಾ ಇಲ್ಲ. ಮತ್ತು ಸ್ವತಃ ನಾವೇ ಹೂ ಬೆಳೆದ್ರೂ ಕೂಡ ನಮ್ಮನೆಯಲ್ಲೇ ಜಾಸ್ತಿ ಮಂದಿ ಹೂ ಕೀಳುವಂಥ ಕೆಲಸ ಮಾಡಲ್ಲ ಸರ್. ಅಂದರೆ ಈಗ ಎಲ್ಲ ರೀತಿಯಿಂದ ನೋಡಿದಾಗ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದನೇ ಹಡಗಲಿಯಲ್ಲಿ ಮಲ್ಲಿಗೆ ಬೆಳೆ ಬೆಳೆಯುವಂಥ ಪ್ರದೇಶ ಕಡಿಮೆ ಆಗ್ತಾ ಇದೆ ಸರ್. ಯಾಕೆಂದರೆ ನಮ್ಮ ಹಡಗಲಿಯಲ್ಲಿ ಏನಂದರೆ ಪ್ರತಿಯೊಬ್ಬರಿಗೂ ಮಲ್ಲಿಗೆ ಬೆಳೆ ಹೇಗೆ ಬೆಳಿಬೇಕು, ಇಳುವರಿ ಹೇಗೆ ತೆಗಿಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಸರ್. ಇಲ್ಲಿಯವರಿಗೆ ಗೊತ್ತಿರುವಂಥ ಜ್ಞಾನ ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಆ ವಿಚಾರದಲ್ಲಿ. ಸೊ ಹಾಗಾಗಿ ನಮಗೆ ಭಾಳ ಮುಖ್ಯವಾಗಿ ಕಾರ್ಮಿಕರ ಕೊರತೆ ಒಂದೇ ಮುಖ್ಯವಾಗಿ ಕಾಣುತ್ತೆ ಸರ್. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ನೀವು ಯುವಕರು, ಹೊಸ ತಲೆಮಾರಿನ ಒಬ್ಬ ಕೃಷಿಕರು, ಮತ್ತು ಈ ಭಾಗದ ಮಲ್ಲಿಗೆ ಬೆಳೆಗಾರರ ಬಗ್ಗೆ ಒಂದು ಆಸ್ಥೆ ಇಟ್ಕೊಂಡಿದ್ದೀರಾ, ಒಂದು ಕನಸುಗಳನ್ನು ಕಟ್ಕೊಂಡಿದ್ದೀರಾ, ಒಂದಿಷ್ಟು ಸೌಲಭ್ಯಗಳು ಸರಿಯಾಗಿ ಸಿಗಬೇಕು ಅನ್ನೋಂಥ ಏನೇನೋ ಕನಸುಗಳನ್ನು ಕಟ್ಕೊಂಡು ಮಲ್ಲಿಗೆ ಬೆಳೆಗಾರರ ಸಂಘವನ್ನು ಮಾಡ್ಕೊಂಡಿದ್ದೀರಿ, ಅವ್ರಿಗೆಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ನಿಮ್ಮ ಸಲಹೆಗಳೇನು? ಏನೇನು ಈಗ ಕಾರ್ಮಿಕರು ಮತ್ತು ಬೆಳೆಗಾರರ ನಡುವೆ ಒಂದು ಸಾವಯವ ಸಂಬಂಧ ಬೆಳೀಲೇಬೇಕಲ್ವಾ? ಹೌದು. ಕಾರ್ಮಿಕರಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕಾಗಿದೆ, ಬೆಳೆಗಾರರಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕಾಗಿದೆ, ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ಕಾರ್ಮಿಕರು ಬೆಳೆಗಾರರು ಅವ್ರ ನಡುವೆ ಎಲ್ಲ ಒಳ್ಳೆಯ ಸಂಬಂಧಗಳು ಇದಾವೆ ಸರ್. ಆದರೆ ನಾವು ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದೀವಿ ಅನಿಸುತ್ತೆ ಸರ್. ಏನಂದರೆ ಹಡಗಲಿ ಮಲ್ಲಿಗೆ, ಮಲ್ಲಿಗೆ ಜೊತೆ ನಮ್ಮ ಊರಿನ ಹೆಸರು ಸೇರಿಕೊಂಡಿದೆ ಸರ್. ಸೊ ಅಂದರೆ ಈ ಮಲ್ಲಿಗೆ ಬೆಳೆ ಏನಿದೆ ಅದು ನಮ್ಮ ಹಡಗಲಿ ಪ್ರದೇಶಕ್ಕೆ ಸೀಮಿತ ಆಗಿದೆ. ಇದು ಇಲ್ಲಿಗೆ ಸೇರಿದ್ದು, ಪ್ರಪಂಚದ ಬೇರೆ ಎಲ್ಲಿ ಕಡೆ ಮಾರಾಟ ಮಾಡಿದಾಗಲೂ ಕೂಡ ಹಡಗಲಿ ಮಲ್ಲಿಗೆನೇ ಅಂತ ಕರಿಬೇಕು, ಹಡಗಲಿದೆ ಅಂತ ಹೇಳಬೇಕು ಸರ್ ಇದನ್ನ. ಮತ್ತು ಇದನ್ನ ಬೇರೆ ಯಾರಾದರೂ ಮಾರಾಟ ಮಾಡ್ತಾರೆ ಅನಧಿಕೃತವಾಗಿ ಅಂತ ಹೇಳಿದರೆ ಅಂಥವ್ರ ಮೇಲೆ ನಮ್ಮ ಹಡಗಲಿ ರೈತರು ಕ್ರಿಮಿನಲ್ ಕೇಸ್ ಹಾಕ್ಬೋದು ಸರ್. ಯಾಕೆ ಮತ್ತೆ ಪೇಟೆಂಟ್ ಸಿಕ್ಕಿದೆ ಸರ್. ಪೇಟೆಂಟ್ ಅಂದರೆ ಈಗ ಭಾರತ ಸರ್ಕಾರ 1999 ಭೌಗೋಳಿಕ ಸೂಚ್ಯಾಂಕಗಳು ಅದನ್ನು ಗುರುತಿಸುವಿಕೆಗೆ ಸಂಬಂಧಪಟ್ಟಂತ ಒಂದು ಕಾನೂನು ತಂತು ಸರ್, GI ಪ್ರೊಟೆಕ್ಷನ್ ಆ್ಯಕ್ಟ್ 1999 ಅಂತ. ಅದನ್ನು 2002-03 ಭಾರತದಲ್ಲಿರ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥ ಬೆಳೆಗಳನ್ನು ಗುರುತಿಸಿ ಅವುಗಳ ಸಂರಕ್ಷಣೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ಮಾರ್ಗಸೂಚಿಗಳನ್ನು ಹಾಕುವಂಥ ಸರ್. ಮೊದಲನೇ ಭಾಗದಲ್ಲಿ ಪ್ರಥಮವಾಗಿ ಡಾರ್ಜಿಲಿಂಗ್ ಟೀಯನ್ನು ಸರ್ಕಾರ ಗುರುತಿಸಿ GI ಟ್ಯಾಗ್ ಕೊಡ್ತು. ಇವತ್ತು ಡಾರ್ಜಿಲಿಂಗ್ ಟೀ ನೀವು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಡಾರ್ಜಿಲಿಂಗ್ ಟೀ ನಿಮಗೆ ಸಿಗುತ್ತೆ. ಸೊ ಅದನ್ನು ಡಾರ್ಜಿಲಿಂಗ್ ಟೀ ಅಂತಲೇ ಕರಿತೀವಿ. ಅದಕ್ಕೆ ಇವತ್ತು ಬೇರೆ ಟೀಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಹೆಚ್ಚು ಪ್ರೀಮಿಯಮ್ ಪ್ರೈಸ್ ಸಿಗ್ತಾ ಇದೆ. ಅಲ್ಲಿನ ರೈತರು, ಅದನ್ನು ಬೆಳೆಯೋರು, ಕಾರ್ಮಿಕರು ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಅದಕ್ಕೆ ಬೆಲೆ ಸಿಗ್ತಾ ಇದೆ, ಅದನ್ನು ಮಾರಾಟ ಮಾಡೋರಿಗೂ ಕೂಡ ಹೆಚ್ಚು ಕಮಿಷನ್ ಸಿಗ್ತಾ ಇದೆ, ಕಾರ್ಮಿಕರಿಗೂ ಕೂಡ ಒಳ್ಳೊಳ್ಳೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಹಾಗಾಗಿನೇ ಅವರು ಇವತ್ತು ಆ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಸೊ ಇದೇ ಒಂದು ಇದನ್ನು ನಮ್ಮ ಹಡಗಲಿ ಮಲ್ಲಿಗೆಗೆ ಸಂಬಂಧಪಟ್ಟಂತೆ 2000 ಸರ್ಕಾರ ಈ ಕಡೆ ಗಮನ ಹರಿಸಿ ಒಂದು ಕಮಿಟಿ ಮಾಡ್ತೀವಿ ಸರ್. ಆ ಕಮಿಟಿಯವರು 2006 ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಬ್ಮಿಷನ್ ಮಾಡಿ ಹೇಳಿದರು ಹಡಗಲಿ ಮಲ್ಲಿಗೆ ಕೂಡ ಭೌಗೋಳಿಕವಾಗಿ ಈ ಭೌಗೋಳಿಕ ಸೂಚ್ಯಾಂಕ ತಗೊಳ್ಳೋಕೆ ಅರ್ಹತೆ ಇದೆ ಅಂತ ಹೇಳಿ. ಸೊ 2006 ಅದನ್ನು ಸಬ್ಮಿಟ್ ಮಾಡಿದ ನಂತರ 2008 ಹಡಗಲಿ ಮಲ್ಲಿಗೆಗೆ, ಉಡುಪಿ ಮಲ್ಲಿಗೆಗೆ ಮತ್ತು ಮೈಸೂರು ಮಲ್ಲಿಗೆ, ಭಾರತ ದೇಶದಲ್ಲಿ 3 ಮಲ್ಲಿಗೆಗಳಿಗೆ ಜಿ ಐ ಸಿಕ್ಕಿದೆ ಸರ್. ಅದು 3 ಕರ್ನಾಟಕದ್ದು, ಅದರಲ್ಲಿ 1 ಹಡಗಲಿ ಮಲ್ಲಿಗೆ ಸರ್. 2008 ಸಿಕ್ತು. 10 ಇದು ರಿನಿವಲ್ ಮಾಡಿಸ್ಲೇಬೇಕು ಸರ್. 2018 ರಿನಿವಲ್ ಆಯಿತು. ಸೊ ಈ 10 ಏನಾಗಬೇಕಿತ್ತು ಅಂತ ಹೇಳಿದರೆ, ನಮ್ಮ ರೈತರಿಗೆ ಅಧಿಕೃತ ಬೆಳೆಗಾರರು ಅಂತ ಹೇಳಿ ಪಟ್ಟಿ ಮಾಡಿಸ್ಬೇಕಿತ್ತು. ಅದನ್ನು ಯಾರೂ ಮಾಡಿಸ್ಲಿಲ್ಲ ಸರ್. ಯಾಕಂದರೆ ಈ ಜಿ ಐ ಆ್ಯಕ್ಟ್ ಏನು ಹೇಳುತ್ತೆ, 2 ವಿಚಾರಗಳ ಬಗ್ಗೆ ಹೇಳುತ್ತೆ. 1 ಪ್ರಾಡಕ್ಟ್ ಬಗ್ಗೆ, ಅಂದರೆ ಇಲ್ಲಿ ಮಲ್ಲಿಗೆ ಬೆಳೆ, ಅದನ್ನು ನಾವು ಪಾರ್ಟ್ ಎ ಅಂತ ಹೇಳ್ತೀವಿ. ಮಲ್ಲಿಗೆ ಬೆಳೆಗೆ ಸಿಕ್ಕಿದೆ, ಈಗ ಅದನ್ನು ಮಾರಾಟ ಮಾಡೋರು ಮತ್ತು ಬೆಳೆಗಾರರಿಗೆ ಅದನ್ನು ಪಾರ್ಟ್ ಬಿ ಅಂತ ಹೇಳ್ತೀವಿ. ಸೊ ಅವರಿಗೆ ಸರ್ಕಾರ ಅಧಿಕೃತವಾಗಿ ಗುರುತಿಸಬೇಕಿತ್ತು, ಬೆಳೆಗೆ ಗುರುತಿಸ್ತು, ಬೆಳೆಗಾರರಿಗೆ ಮಾರಾಟಗಾರರು ಗುರುತಿಸಬೇಕಿತ್ತು. ಆದರೆ ಅದು ಸರ್ಕಾರ ಮಾಡಲ್ಲ ಸರ್, ಅದು ಇಲ್ಲಿರ್ತಕ್ಕಂಥ ನಾವೇ ಮಾಡಬೇಕು, ರೈತರು ಮಾಡಬೇಕು ಅಥವಾ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನ ಆಗಿರ್ಬೋದು, ಅದು ನಾವು ಮಾಡಬೇಕಿತ್ತು. ಇದು ಒಂದು ಆ್ಯಕ್ಟ್ ಹೊಸದು ಆಗಿರೋದ್ರಿಂದ, ಮತ್ತು ಪೇಟೆಂಟು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಇವು ಭಾಳಷ್ಟು ಅಡ್ವಾನ್ಸ್ಡ್. ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡಬೇಕು, ಕೃಷಿ ಇಲಾಖೆ ಮಾಡಬೇಕಾ? ಇದು ಸರ್ ಹಡಗಲಿ ಮಲ್ಲಿಗೆ ಒಂದು ಪೇಟೆಂಟ್ ಜಿ ಐ ಕರ್ನಾಟಕ ತೋಟಗಾರಿಕೆ ಇಲಾಖೆ, ಇದನ್ನು ಅವರೇ ಮಾಡಬೇಕಿತ್ತು ಸರ್. ಅವರು ಜಿ ಐ ಮಾಡಿಸಿದ್ರು, ಆಮೇಲೆ ಪಾರ್ಟ್ ಬಿ ರೈತರದ್ದು ಮಾಡಿಸ್ಬೇಕಿತ್ತು. ಆದರೆ ಅವರು ಅದನ್ನು ಎಲ್ಲೋ ಒಂದು ಕಡೆ ಎಡುವಿದ್ರು, ಮಾಡಿಸ್ಲಿಲ್ಲ. ಮತ್ತು 2018 ಅದು ಆಟೋಮೆಟಿಕ್ ರಿನಿವಲ್ ಆಯಿತು ಸರ್, ತೋಟಗಾರಿಕೆ ಇಲಾಖೆಯಲ್ಲಿ ಮಾಡಿಸಿದ್ದಾರೆ. ಮತ್ತು ನಾವು ಮತ್ತು ಇಲ್ಲಿರ್ತಕ್ಕಂಥ ಪ್ರಗತಿಪರ ರೈತರು, ಶಿವಪ್ರಕಾಶ್ ಸರ್ ಅಂತ ಹೇಳಿ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವ್ರ ಜೊತೆಯಲ್ಲಿ ಇಲ್ಲಿ ಹನಕನಹಳ್ಳಿ, ವಿನೋಬನಗರ ಸುತ್ತಮುತ್ತ ಹಳ್ಳಿಯ ಎಲ್ಲ ರೈತರ ಒಂದು ಸಹಯೋಗದೊಂದಿಗೆ ಮತ್ತು ಅವ್ರ ಸಹಾಯದಿಂದ ನಾವು 91 ರೈತರಿಗೆ ಅಧಿಕೃತ ಬೆಳೆಗಾರರು ಅಂತ ಹೇಳಿ ಸರ್ಕಾರದಿಂದ ಒಂದು ಪ್ರಮಾಣ ಪತ್ರ ಮಾಡಿಸಿಕೊಟ್ಟಿದ್ದೀವಿ ಸರ್. ಈಗ ಈ ಅಧಿಕೃತ ಬೆಳೆಗಾರರು ಅಂತ ಹೇಳಿ ನಾವು ಮಾಡಿಸಿದ ಮೇಲೆ ಏನಾಗುತ್ತೆ ಸರ್? ಈಗ ನೋಡಿ, ಮೊನ್ನೆ 2 ಆಹ್ವಾನ ಬಂದಿದ್ವು ನಮಗೆ ದೆಹಲಿಯಿಂದ, 2 ಆಹಾರ ಅಂತ ಹೇಳಿ ಮೊನ್ನೆ ನಡೀತು. ಅದಕ್ಕೂ ಮುಂಚೆ ಜಿ ಐ ಎಕ್ಸಿಬಿಷನ್ ಅಂತ ನಡೀತು ಅಖಿಲ ಭಾರತ ಮಟ್ಟದಲ್ಲಿ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬೇರೆ ಬೇರೆ ಸಂಸ್ಥೆಗಳು ಬಂದಿರ್ತಾರೆ, ಬಿಸ್ನೆಸ್ ಮ್ಯಾನ್ಸ್ಗಳು ಬಂದಿರ್ತಾರೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಸರ್ಟಿಫಿಕೇಟ್ ಇದ್ದರಿಗೆ ಮಾತ್ರ ಫ್ರೀ ಪಾರ್ಟಿಸಿಪೇಷನ್. ಖರ್ಚು ವೆಚ್ಚ ಎಲ್ಲ ಕೂಡ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ನೋಡುತ್ತದೆ. ನಮಗೆ 2 ಆಹ್ವಾನ ಬಂದಿತ್ತು. ಮೊದಲೇ ಬಾರಿಗೆ ನಾವು ಹೋಗೋಕ್ಕಾಗಿಲ್ಲ ಸರ್, ಕಾರಣ ಇಷ್ಟೇ. ಆವಾಗ ಹಡಗಲಿಯಿಂದ ದಿಲ್ಲಿಗೆ ಹೂವು ಹೇಗೆ ಒಯ್ಯಬೇಕು ಅಂತ ನಾವು ಭಾಳ ವಿಚಾರ ಮಾಡಿದ್ವಿ. ಯಾಕಂದರೆ 2 ತಡೆಯುತ್ತೆ, ನಾವು ಹೋಗೋದಕ್ಕೆ 3 ಬೇಕು ದಿಲ್ಲಿಗೆ. ಹಾಗಾಗಿ ಅದನ್ನು ಆಗಿಲ್ಲ. 2 ಆಹಾರ ಆದಾಗ ಅವಾಗಲೂ ಕೂಡ ಒಂದಿಷ್ಟು ಫೆಸಿಲಿಟೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ, ಆದರೆ ಹೂವಿನ ಸೀಸನ್ ಸ್ಟಾರ್ಟ್ ಆಗಿದ್ದಿಲ್ಲ. ಆ ಒಂದು ಇದಕ್ಕೆ ನಾವು 2 ಬಿಟ್ವಿ. ಮತ್ತು ರೈತರ ಜೊತೆ ಸಮಾಲೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ಆ ಥರ ಒಂದು ಮೇಳಗಳ ಆಯೋಜನೆ ಆದರೆ ಖಂಡಿತವಾಗಲೂ ನಾವೆಲ್ಲರೂ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಅವರೆಲ್ಲ ಹೇಳಿದರು ಸರ್. ಮತ್ತು ಅದು ಒಂದು ಸರ್, ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಈಗೇನಾದರೂ ಇಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳು, ಈ ರಸ್ತೆ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ವಾಹನಗಳಾಗಿರ್ಬೋದು ಅಥವಾ ಇಲ್ಲೇ ಒಂದು ಸ್ಟೋರೇಜ್ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತು ಬೆಳೆಗಾರರಿಗೆ, ಲೇಬರ್ಸಿಗೆ ಈ ರೀತಿ ಫೆಸಿಲಿಟೀಸ್ ಕೊಡ್ರಿ ಅಂತ ಹೇಳಿ ಯಾರಾದರೂ ಹಕ್ಕಿನಿಂದ ಕೇಳಬೇಕು ಅಂದರೆ ಅದು ಕೇವಲ ಅಧಿಕೃತ ಬೆಳೆಗಾರರು. ಮತ್ತು ಈಗ ಕೇಂದ್ರ ಸರ್ಕಾರನೇ ಅವರಿಗೆ ಅಧಿಕೃತ ಬೆಳೆಗಾರರು ಅಂತ ಹೇಳಿ ಐಡೆಂಟಿಫಿಕೇಷನ್ ಮಾಡಿದೆ. ಸೊ ಹಾಗಾಗಿ ಅವರು ಈಗ ತಮ್ಮ ಹಕ್ಕನ್ನು ಅವರು ಕೇಳ್ಬೋದು ಸರ್. ನಮ್ಮಲ್ಲಿ ಈ ರೀತಿ ಕೊರತೆ ಇದೆ, 1 ನಾವು ನಮಗೆ ಜಿ ಐ ಸಿಕ್ಕಿದೆ, ನೀವೇ ನಮಗೆ ಮಾನ್ಯತೆ ಕೊಟ್ಟಿದ್ದೀರ, ಆದರೆ ನಮಗೆ ಅಂದ್ಕೊಂಡಷ್ಟು ಬೆಳವಣಿಗೆ ಇಲ್ಲ, ಇನ್ನೂ ಕಡಿಮೆ ಆಗ್ತಾ ಇದೆ ಪ್ರದೇಶ, ಜಾಸ್ತಿ ಆಗ್ತಾ ಇಲ್ಲ. ಸೊ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಹೊಸ ಹೊಸ ಯೋಜನೆ ತರಲಿ ಅಂತ ಹೇಳಿ ಒತ್ತಡ ಹೇರ್ಬೋದು ಸರ್ ಇಲ್ಲಿ. ಸೊ ಅದ್ರ ಜೊತೆಗೆ VTPC ಬೆಂಗಳೂರು ಅವರು ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ಸ್ನ ಮಾಡಿಕೊಡ್ತೀವಿ ನಾವು ಅಂತಲೂ ಭರವಸೆ ಕೊಟ್ಟಿದ್ದರು ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಡಗಲಿ ಮಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಎಲ್ಲರೂ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಯಾರ ಹತ್ರ ಆ ಒಂದು ಅಥಾರಿಟಿ ಯೂಸರ್ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಸರ್ಕಾರ ಒಂದು ಫೆಸಿಲಿಟೀಸು ಮಾಡಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅವರು ಮುಂದೆ ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಹಾಗಾಗಿ ಆ ಕೆಲಸ ಭಾಳ ಹಿಂದೆ ಆಗಬೇಕಿತ್ತು, ಅದು ಆಗಲಿಲ್ಲ. ಈಗ ಅದನ್ನೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸೊ ಬರುವಂಥ ಒಂದು ಎರಡು ಮೂರು ವರ್ಷದಲ್ಲಿ ನಾವು ಸಾಕಷ್ಟು ಬದಲಾವಣೆ ನೋಡೋಕೆ ಸಾಧ್ಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಇದರೊಟ್ಟಿಗೆ ನೀವು ಮಲ್ಲಿಗೆ ಬೆಳೆಗಾರರ ಸಂಘ ರಚನೆಯಾಗಿದೆ, ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಸಹಿತ ಸರ್ವಿಸ್ ಕೊಡ್ತಾ ಇದ್ದೀರಾ. ಎಸ್ ಸರ್. ಅಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದೆ, ಜೊತೆಗೆ ಮಲ್ಲಿಗೆ ಬೆಳೆಗಾರರ ನೀವು ಹೇಳಿದಾಗೆ ಸಂರಕ್ಷಣೆಗೆ ಮತ್ತು ಅವರ ವರ್ಧನೆಗೆ ಮಲ್ಲಿಗೆ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅದರ ಪ್ರಾದೇಶಿಕ ವಿಸ್ತರಣೆಯನ್ನು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಕೈಗೊಳ್ಬೋದು ಅಂತ ಸಂಕ್ಷಿಪ್ತವಾಗಿ ಹೇಳಿ ಸರ್. ಈಗ ಎಫ್ ಪಿ ಒ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಅದು ಎಫ್ ಪಿ ಒ ಅನ್ನೋದು ರೈತ ಉತ್ಪಾದಕರ ಸಂಘ, ರೈತರು ಅವರೇ ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಕಾನ್ಸೆಪ್ಟ್ ಭಾರತ ಸರ್ಕಾರ ಅದು ಸ್ಟಾರ್ಟ್ ಮಾಡ್ತು. ಭಾರತ ಸರ್ಕಾರ ಅದ್ರ ಜೊತೆಗೆ ಅಲ್ಲಿ ಎಫ್ ಪಿ ಒ ರಿಜಿಸ್ಟ್ರೇಷನಿಗೆ ಮೂರು ರೀತಿಯಾದಂಥ ಒಂದು ಮಾನದಂಡಗಳನ್ನು ಕೊಡ್ತು. ಎಫ್ ಪಿ ಒನ ಕಂಪನಿಯಾಗಿ ರಿಜಿಸ್ಟರ್ ಮಾಡಿಸ್ಬೋದು, ಸಂಘ ರಿಜಿಸ್ಟರ್ ಮಾಡ್ಬೋದು, ಕೋಆಪ್ರೇಟಿವ್ ಸೊಸೈಟಿ ಅಂತ ರಿಜಿಸ್ಟರ್ ಮಾಡ್ಬೋದು. ಆದರೆ ಇಲ್ಲಿ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲೇ ಸರ್ಕಾರ ಅದನ್ನು ಯಾವ ರೀತಿ ರಿಜಿಸ್ಟರ್ ಮಾಡಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಯಾಕಂದರೆ ಇಲ್ಲಿ ಒಂದಿಷ್ಟು ಟೆಕ್ನಿಕಲ್ ನಾಲೆಡ್ಜ್ ರೈತರಿಗೆ ಇರೋದಿಲ್ಲ ಸರ್, ಲೀಗಲ್ ಕಂಪ್ಲಯನ್ಸಸ್ ಬಗ್ಗೆ. ಹಾಗಾಗಿ ಇವತ್ತು ರೈತರು ಸಾಕಷ್ಟು ದಂಡಗಳನ್ನು ಕಟ್ತಾ ಇದ್ದಾರೆ, ಡ್ಯೂ ಡೇಟ್ ಮುಗೀತು ಇಲ್ಲ ಫೈಲಿಂಗ್ ಡೇಟ್ ಮುಗೀತು ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ಒಂದಿಷ್ಟು ವಿಚಾರಗಳು ಸರ್ಕಾರ ರಿಜಿಸ್ಟ್ರೇಷನ್ ಟೈಮಲ್ಲೇ ಸರಿಯಾದ ಕ್ರಮ ಕೈಗೊಂಡಿದ್ದರೆ ಆ ಒಂದು ಸಮಸ್ಯೆ ತಪ್ತಾ ಇತ್ತು ಸರ್. ಮತ್ತು ಈ ಸಿ ಇ ಒ ಅವರೆಲ್ಲ ನೇಮಕ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಒಂದು ಹೆಚ್ಚಿನ ಮಟ್ಟದಲ್ಲಿ ತರಬೇತಿಗಳನ್ನು ಕೊಡಿಸಿ ಅವರ ಒಂದು ಬಲವರ್ಧನೆಗೆ ಆ ಒಂದು ಆಫೀಸ್ ಸ್ಟ್ರಕ್ಚರನ್ನು ಬಲಪಡಿಸುವಂಥ ಕೆಲಸ ಸರ್ಕಾರನೇ ಮಾಡಬೇಕು ಸರ್. ಯಾಕಂದರೆ ಈಗ ಎನ್ ಜಿ ಒಗಳು ಮಾಡ್ತಾ ಇದ್ದಾವೆ, ಅದು ಅಷ್ಟು ಎಫೆಕ್ಟಿವ್ ಇಲ್ಲ. ನಾವು ಯಾಕಂದರೆ ನಮ್ಮ ಹಡಗಲಿ ಮಲ್ಲಿಗೆ ಸಂಘದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಅವರು ಒಂದಿಷ್ಟು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಸರ್. ಸೊ ಸರ್ಕಾರ ಎಫ್ ಪಿ ಒಗಳ ಸ್ಥಾಪನೆ ಜೊತೆಗೆ ಅದು ಸಂಬಂಧಪಟ್ಟಂಥ ಎಲ್ಲ ಮೂಲಸೌಕರ್ಯ ಕೊಟ್ಟು ರೈತರಿಗೆ ಬೇಕಾದಂಥ ಔಷಧಿ, ಬೀಜ, ಗೊಬ್ಬರ ಮತ್ತು ಅದಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆ ಮತ್ತು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಿಗೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿದೆ ಸರ್. ನೀವು ಹೇಳಿದ್ರೆ ಅಂದರೆ ಈಗ ಜಿ ಐ ಸಿಕ್ಕಿದೆ ನಿಮ್ಮ ಈ ಭಾಗದ ಮಲ್ಲಿಗೆ ಬೆಳೆಗಾರರು, ಹೌದಾ, ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ, ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ ಏನೇನು ಬೇಕಾಗ್ಬೋದು ಅಂತ ಅದನ್ನು ಸ್ವಲ್ಪ ಹೇಳಿ. ಈಗ ನಾನು ಹೇಳ್ದಂಗೆ ಜಿ ಐ ಸೂಚ್ಯಂಕ ಎಲ್ಲ ವಸ್ತುಗಳಿಗೂ ಕೊಡಲ್ಲ, ಇದಕ್ಕೆ ಅದರದೇ ಆದಂಥ ಮಾನದಂಡಗಳಿದ್ದಾವೆ. ಈಗ ಹಡಗಲಿ ಮಲ್ಲಿಗೆ ಯಾಕೆ ಸಿಕ್ಕಿದೆ ಅಂದರೆ ಹೇಳ್ತೀನಿ, ಇಲ್ಲಿ ಸ್ವಾಭಾವಿಕವಾಗಿಯೇ ಹಡಗಲಿ ಮಲ್ಲಿಗೆ ಬೆಳೀತಾ ಇದೆ, ಇವತ್ತಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ. ನಮಗೆ ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿಯೂ ಇತಿಹಾಸ ಇದೆ, ವಿಜಯನಗರ ಸಾಮ್ರಾಜ್ಯದ ಸಂಬಂಧಪಟ್ಟಂಥ ಕಥೆನೇ ಇದೆ, ಮತ್ತು ಬ್ರಿಟಿಷರ ಕಾಲದ ಸಾಕಷ್ಟು ಡಾಕ್ಯುಮೆಂಟೇಷನ್ಗಳು ಕೂಡ ಇದ್ದಾವೆ, ಮತ್ತು ಇಲ್ಲಿನ ಒಂದು ಜನಪದ ಸಾಹಿತ್ಯ ಕೂಡ ಇದೆ. ಅದ್ರ ಬೇಸಿಸ್ ಮೇಲೆ ಈ ಮಲ್ಲಿಗೆ ಬೆಳೆ ಅಂದರೆ ಹಡಗಲಿ ಪ್ರದೇಶಕ್ಕೆ ಸೇರಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಸರ್ಕಾರ ಜಿ ಐ ಕೊಟ್ಟಿದೆ, ಅದ್ರ ಜೊತೆಗೆ ಸರ್ಕಾರದ ಒಂದಿಷ್ಟು ಯೋಜನೆಗಳು ಕೂಡ ಇದಾವೆ ಸರ್. ಭಾರತ ದೇಶದ ಎಲ್ಲ ಜಿ ಐ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಮತ್ತು ಅದನ್ನು ಒಂದು ಕ್ವಾಲಿಟಿ ಮಾನಿಟರಿಂಗ್ ಮಾಡಲಿಕ್ಕೆ ಸರ್ಕಾರ ಮೊನ್ನೆ ಒಂದು ಬಜೆಟಲ್ಲಿ ಒಂದು ಯೋಜನೆಯನ್ನು ತಂದಿದೆ ಸರ್. ಮತ್ತು ಆ ಒಂದು ಯೋಜನೆ ಇಂಪ್ಲಿಮೆಂಟೇಷನ್ ಆದರೆ ನಾನು ಹೇಳ್ದಂಗೆ ಪಾರ್ಟ್ ಬಿ ಅಥೋರೈಸ್ಡ್ ಯೂಸರ್ಸ್ ಏನಿದ್ದಾರೆ ಅವರಿಗೆ ಅದರಿಂದ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಸರ್. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಜಿ ಐ ಆ್ಯಕ್ಟ್ 2019 ಅಂತ ಹೇಳಿ ಒಂದು ಇದೆ ಸರ್, ಅಲ್ಲಿ ಕೂಡ ಈ ಜಿ ಐ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಯೋಜನೆಗಳು ಕರ್ನಾಟಕ ಸರ್ಕಾರ ನೀಡ್ತಾ ಇದೆ. ಅದು ಯಾಕೆ ವಿಫಲ ಆಗ್ತಾ ಇದೆ ಅಂದರೆ ಸರ್, ಪಾರ್ಟ್ ಬಿ ಅಧಿಕೃತ ಬೆಳೆಗಾರರು ಅಥವಾ ಅದನ್ನು ಇದು ಮಾಡಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಇದಾಗ್ತಾ ಇದೆ ಸರ್. ಸೊ ಈಗ ನಮ್ಮದು ಅದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ಆ ಎಲ್ಲ ಯೋಜನೆಗಳು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿ ಸಂರಕ್ಷಣೆ ಮಾಡಬೇಕಂದ್ರೆ ಸರ್ ಅದರ ಯೂಸರ್ ಫಾರ್ಮ್ ಬೇಕೇ ಬೇಕು, ಬೇಕೇ ಬೇಕು. ಹಾಗಾಗಿ ಅವರಿದ್ದರೆ ಅದನ್ನು ನಾವು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಸರ್. ಮತ್ತು ಇದು ರೈತರ ಜೊತೆಗೆ ಕಸ್ಟಮರ್ಸು, ಸಾಮಾನ್ಯ ಜನ ಮತ್ತು ಇಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಪ್ರತಿಯೊಬ್ಬರೂ ಸೇರಿಕೊಂಡಾಗ ಮಾತ್ರ ನಾವು ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಅಥವಾ ಅದು ಮಾರುಕಟ್ಟೆ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಯಾಕಂದರೆ ನಾವು ಬೇರೆ ಬೇರೆ ಕಡೆ ಹೋಗಿ ನೋಡ್ತೀವಿ ಸರ್, ಫಾರ್ ಎಕ್ಸಾಂಪಲ್ ಈಗ ಮನಿಲಾ ಅಂತರ ಎಲ್ಲ ದೇಶಗಳಲ್ಲಿ ಅವು ಪ್ರವಾಸೋದ್ಯಮಕ್ಕೆ ಹೆಚ್ಚು ಫೇಮಸ್ ಸರ್. ಅಲ್ಲಿ ಯಾಕೆ ಅವು ಹೆಚ್ಚು ಫೇಮಸ್, ಅಲ್ಲಿನ ಒಂದು ಚಾಕ್ಲೇಟ್ಗಳಿಗೆ ಜಿ ಐ ಸಿಕ್ಕಿದೆ ಸರ್ ಅಲ್ಲಿ. ಸೊ ಅವರು ಅವರ ಉತ್ಪನ್ನದ ಜೊತೆಗೇ ಪ್ರವಾಸೋದ್ಯಮವನ್ನು ಕೂಡ ಅವರು ಅಷ್ಟು ಫೇಮಸ್ ಬೇಕಾಗಿದೆ. ಸೊ ಇಲ್ಲಿ ಕೂಡ ನಾವು ಹಡಗಲಿ ಮಲ್ಲಿಗೆಗೆ ಒಂದು ಜಿ ಐ ಸಿಕ್ಕಿದೆ, ಅದ್ರ ಜೊತೆ ನಮ್ಮ ತಾಲೂಕಲ್ಲಿ ಸುತ್ತಮುತ್ತ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಅವುಗಳನ್ನು ಒಂದು ಪ್ರವಾಸೋದ್ಯಮ ಅಡಿಯಲ್ಲಿ ಅವುಗಳ ಒಂದು ಪ್ರವಾಸೋದ್ಯಮ ಉತ್ತೇಜನ ಮತ್ತು ನಮ್ಮ ಮಲ್ಲಿಗೆ ಬೆಳೆಯ ಉತ್ತೇಜನ, ಮಾರುಕಟ್ಟೆ ಉತ್ತೇಜನ ಎರಡೂ ಆಗುತ್ತೆ ಸರ್. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಈಗ ಸದ್ಯದ ಮಲ್ಲಿಗೆ ಮಾರುಕಟ್ಟೆ ಹೇಗಿದೆ, ಆ ಸಿಸ್ಟಮ್ ಹೇಗಿದೆ, ಇಲ್ಲಿ ರೈತರಿಗೂ ಮತ್ತು ಮಾರುಕಟ್ಟೆ ನಡುವೆ ಯಾವ ರೀತಿಯ ಸಂಬಂಧ ಇದೆ ಸರ್? ಈಗ ನಾವು ಸಣ್ಣ ವಯಸ್ಸಿಂದ ನಾವು ನೋಡಿದ್ದ ಸಿಸ್ಟಮ್ ಇವತ್ತಿಗೂ ಕಂಟಿನ್ಯೂಷನ್ ಇದೆ. ನಾವು ಏನು ನೋಡ್ತಾ ಇದ್ದೀವಿ ಸರ್, ಈಗ ರೈತರು ಇಲ್ಲಿಂದ ಅವರೇ ಮಾಡ್ಕೊಂಡಿರ್ತಕ್ಕಂಥ ಒಂದಿಷ್ಟು ಗಾಡಿಗಳು ಅಂದರೆ ಟ್ರ್ಯಾಕ್ಸ್ ಟಾಟಾ ಸುಮೋ ಈ ಥರ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅವರು ಒಂದು ಮೂರು ಟೈಮಿಂಗ್ಸ್ ಮಾಡ್ಕೊಂಡಿದ್ದಾರೆ ಸರ್. ಈಗ ಸರ್ ಫಾರ್ ಎಕ್ಸಾಂಪಲ್ 10 ಗಂಟೆಗೆ ದಾವಣಗೆರೆ ಮಾರ್ಕೆಟಿಗೆ ಕಳಿಸಿದರೆ 11 ಗಂಟೆಗೆ ಹಾವೇರಿ, 12 ಗಂಟೆಗೆ ಗದಗ, 2 ಗಂಟೆಗೆ ಹುಬ್ಬಳ್ಳಿ ಅಂತ ಹೇಳಿ ಅವರು ರೀತಿ ತಮ್ಮ ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರನೇ ಎಲ್ಲರೂ ತಮ್ಮ ಹೂಗಳನ್ನು ಆಯಾ ಗಾಡಿಗಳಲ್ಲಿ ಹುಬ್ಬಳ್ಳಿಯಲ್ಲೆಲ್ಲ ತಲುಪಿಸ್ತಾರೆ ಸರ್. ಸೊ ಅಲ್ಲಿ ಏಜೆಂಟ್ಗಳಿದ್ದಾರೆ ಸರ್, ಮಿಡ್ಲ್ ಮನ್ಗಳು. ಸೊ ಅವರು ರೇಟ್ ಡಿಸೈಡ್ ಮಾಡ್ತಾರೆ ಸರ್. ಸೊ ಪ್ರತಿದಿನ ಇಲ್ಲಿಂದ ರೈತರು ಹೋಗಿ ಇವತ್ತೇನು ರೇಟ್ ಆಗಿದೆ ಅಂತ ಗೊತ್ತಾಗಲ್ಲ ಸರ್ ಅಲ್ಲಿ. ಸೊ ಇವತ್ತೇನಾಗಬೇಕಿದೆ ಸರ್, ಅಲ್ಲಿ ರೇಟ್ ಏನಾಗ್ತಾ ಇದೆ ಅನ್ನೋದು ಲೈವ್ ಆಗಿ ರೈತರಿಗೆ ಗೊತ್ತಾಗಬೇಕಿದೆ. ಸೊ ಈ ಸಿಸ್ಟಮ್ ನಾವೆಲ್ಲಿ ನೋಡ್ತಾ ಇದ್ದೀವಿ ಸರ್, ಉಡುಪಿ ಮಲ್ಲಿಗೆಗೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಆ್ಯಪ್ ಮಾಡಿದ್ದಾರೆ. ಸೊ ಅವತ್ತಿನ ರೇಟ್ ಬೆಲೆ ಏನಾಗ್ತಾ ಇದೆ ಹೂವಿಂದ ಅನ್ನೋದು ನೇರವಾಗಿ ಎಲ್ಲ ರೈತರಿಗೂ ಆ ಸಮಯದಲ್ಲೇ ಗೊತ್ತಾಗುತ್ತೆ. ಸೊ ಆ ಸಿಸ್ಟಮ್ ಇಲ್ಲಿ ತಂದು ಅವರಿಗೆ ಒಂದಿಷ್ಟು ಕಮಿಷನ್ ಅಂತ ಹೇಳಿ ಇವರೇ ಫಿಕ್ಸ್ ಮಾಡಿದಾಗ ಸಾಧ್ಯ ಆಗುತ್ತೆ ಸರ್. ಸೊ ಅದನ್ನು ಈಗ ಅವರು ಎಫ್ ಪಿ ಓ ಮೂಲಕ ಆ ಕೆಲಸ ಮಾಡ್ಬೋದು ಸರ್, ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ಸುತ್ತೆ ಸರ್. ಹ್ಞೂ ಹ್ಞೂ. ಈಗ ಮಲ್ಲಿಗೆ ಬೆಳೆಗಾರರು ಒಂದು ಮಾರುಕಟ್ಟೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ರೇಟ್ ವೇರಿಯೇಷನ್ ರೈತರಿಗೆ ಕೆಲವೊಮ್ಮೆ ನಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಈ ಮಲ್ಲಿಗೆಗೆ ಕಾಡುವಂಥ ರೋಗ ರುಜಿನಗಳು ಇದನ್ನು ನಿರ್ವಹಣೆ ಬಗ್ಗೆ ರೈತರು ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ, ಸಮಸ್ಯೆ ಗಂಭೀರವಾಗಿದೆಯಾ ಅಥವಾ ಅದು ಸಹಜವಾಗಿ ಬಂದು ಹೋಗಿಬಿಡುತ್ತೆ ಏನು ಅಂತ ಸಮಸ್ಯೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ? ಇಲ್ಲ ಸರ್, ಹೇಗೆ ಮಲ್ಲಿಗೆ ಬೆಳೆಗೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದೆ ಸರ್, ಮಲ್ಲಿಗೆ ಬೆಳೆ ಹೇಗೆ ಬೆಳಿಬೇಕು, ಅವುಗಳ ರೋಗಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರೈತರಿಗಿರುವಂಥ ಜ್ಞಾನ ಬೇರೆ ಯಾವುದೇ ರೈತರಿಗೂ ಇಲ್ಲ ಸರ್. ಸೊ ಇಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಸರ್, ಹಿರಿಯ ರೈತರು ಏನಾದರೂ ಕಿರಿಯ ರೈತರು ಬಂದು ಈ ರೀತಿ ನಮ್ಮ ಎಲೆ ಚುಕ್ಕೆ ರೋಗ ಬಂದಿದೆ ಅಥವಾ ಬೇರೆ ಯಾವುದೋ ಒಂದು ರೋಗ ಬಂದಿದೆ ಅಂತ ಹೇಳಿದಾಗ ಅವರು ಖುದ್ದು ತಾವೇ ಭೇಟಿ ನೀಡಿ ಅದಕ್ಕೆ ಯಾವ ರೀತಿ ಔಷಧಿ ಮತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಲ್ಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸರ್. ಹಾಗಾಗಿ ಒಂದಿಷ್ಟು ರೋಗ ರುಜಿನಗಳಿಗೆ ಹಿರಿಯ ರೈತರ ಸಲಹೆ ಮತ್ತು ಸಾವಯವ ಕೃಷಿಯ ಮೂಲಕ ಅದನ್ನು ತಡೆಗಟ್ಟುವಂಥ ಒಂದು ಕೆಲಸ ಆಗ್ತಾಯಿದೆ ಸರ್. ಜಾವಿದ್ ಅವರೇ, ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಬೆಳೆಗಾರರಿಗೆ ತಾವು ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಾ? ನೀವು ಸ್ವತಃ ಒಬ್ಬ ಮಲ್ಲಿಗೆ ಬೆಳೆಗಾರರೇ, ಒಂದಿಷ್ಟು ಪ್ರೋಗ್ರೆಸಿವ್ ಆಗಿ ನೀವು ಯೋಚನೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ ಸರ್. ಮಲ್ಲಿಗೆ ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಲ್ಲಿಗೆ ಬೆಳೆ ಏನಿದೆ ಅದು ನಮ್ಮ ಹೂವಿನ ಹಡಗಲಿಯ ಒಂದು ಗೌರವ ಮತ್ತು ಪ್ರತಿಷ್ಠೆಯ ಸಂಕೇತ. ಬೇರೆ ಊರುಗಳಲ್ಲಿ ಅಂದರೆ ಸುತ್ತಮುತ್ತ ಊರುಗಳಲ್ಲಿ ಮಲ್ಲಿಗೆ ಬೆಳೆ ಬೆಳೀತಾ ಇದ್ದಾರೆ ಅಂದರೆ ಅವರನ್ನು ಪ್ರೋತ್ಸಾಹ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಮತ್ತು ಹೆಚ್ಚು ಹೆಚ್ಚು ರೈತರು ಸರ್ಕಾರದಿಂದ ಗುರುತಿಸುವಂಥ ಕೆಲಸ ಆಗಬೇಕಿದೆ, ಅಂದರೆ ಜಿ ಐ ಅಥೋರೈಸ್ ಯೂಸರ್ಸ್ ಅಂತ ಹೇಳಿ ಆ ಒಂದು ಕೆಲಸ ಆಗಬೇಕಿದೆ ಸರ್. ಮತ್ತು ಬೇರೆ ಬೇರೆ ಭಾಗದಲ್ಲಿ ಈ ಒಂದು ಮೇಳಗಳು ನಡೆದಾಗ ಅಲ್ಲಿ ಭಾಗವಹಿಸುವಂಥ ಕೆಲಸ ಆಗಬೇಕಿದೆ ಸರ್. ಮತ್ತು ಶೈಕ್ಷಣಿಕವಾಗಿ ನ್ಯಾಷನಲ್ ಸೆಮಿನಾರ್ಸ್ ಇಂಟರ್ನ್ಯಾಷನಲ್ ಸೆಮಿನಾರ್ಸ್ಗಳಲ್ಲಿ ನಮ್ಮ ಹಡಗಲಿ ಮಲ್ಲಿಗೆಯ ಬಗ್ಗೆ ಒಂದಿಷ್ಟು ರಿಸರ್ಚ್ ವರ್ಕ್ ಸಾಕಷ್ಟು ನಡಿಬೇಕಾಗಿದೆ ಸರ್. ಸೊ ಇವೆಲ್ಲವೂ ಕೂಡ ನಡೆದರೆ ಖಂಡಿತ ಮಲ್ಲಿಗೆ ಬೆಳೆ ದೇಶ ವಿದೇಶಗಳಲ್ಲಿ ಮುಂದಿನ ದಿನಗಳಲ್ಲಿ ರಫ್ತು ಆಗುತ್ತೆ. ಮತ್ತು ಇಲ್ಲಿನ ರೈತರು ಕಾರ್ಮಿಕರು ಕೂಡ ಡಾರ್ಜಿಲಿಂಗ್ ಬೆಳೆದು ಹೇಳಿದ್ನಲ್ಲ ಸರ್, ಆ ರೀತಿ ಎಲ್ಲರೂ ಆರಾಮಾಗಿರ್ತಾರೆ ಸರ್. ಒಳ್ಳೆಯದು ಜಾವೀದ್ ಭಾಷ ಅವರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಬ್ಬ ಮಲ್ಲಿಗೆ ಬೆಳೆಗಾರರಾಗಿ ಜೊತೆಗೆ ಮಲ್ಲಿಗೆ ಬೆಳೆಗಾರರ ಸಂಘದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡು ಈ ಮಲ್ಲಿಗೆ ನಾಡಿನ ಮಲ್ಲಿಗೆ ಬೆಳೆಗಾರರಿಗೆ ಒಂದು ಸೂಕ್ತ ಕನಸುಗಳನ್ನು ಇಟ್ಕೊಂಡು ಜಿ ಐ ಆಗಿರ್ತಕ್ಕಂಥ ಈ ಬೆಳೆಗೆ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮೌಲ್ಯ ಸಿಗಬೇಕು, ಬೆಲೆ ಸಿಗಬೇಕು, ಸನ್ಮಾನ ಸಿಗಬೇಕು, ಮತ್ತು ಆ ಮೂಲಕ ಮಲ್ಲಿಗೆ ಬೆಳೆಗಾರರ ಬದುಕು ಸುಸ್ಥಿರತೆಗೆ ಸಾಗಬೇಕು ಮತ್ತು ಅದನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥ ಕಾರ್ಮಿಕರ ಬದುಕು ಸಹಿತ ಸುಸ್ಥಿರತೆಗೆ ಸಾಗಬೇಕು ಅನ್ನುವಂಥ ಕನಸುಗಳನ್ನೆಲ್ಲ ಕಟ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೆ ಮಲ್ಲಿಗೆ ಬೆಳೆಯ ಭೌಗೋಳಿಕ ಸೂಚ್ಯಾಂಕ ಮತ್ತು ಬೆಳೆಗಾರರ ಸಮಸ್ಯೆ ಸವಾಲುಗಳ ಕುರಿತು ಶ್ರೀ ಜಾವೇದ್ ಭಾಷಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಕೇಳಿ ಕೃಷಿ ಗೀತೆ.

ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಶುಕ್ರವಾರ ಸಂಜೆ 7:20 ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಬೆಳೆಯ ಭೌಗೋಳಿಕ ಸೂಚ್ಯಂಕ ಮತ್ತು ಬೆಳೆಗಾರರ ಸಮಸ್ಯೆ ಸವಾಲುಗಳು ಕುರಿತು ಶ್ರೀ ಜಾವೇದ್ ಬಾಷಾ ಅವರೊಂದಿಗೆ ಸಂದರ್ಶನ, ಜೊತೆಗೆ ಕೃಷಿ ಗೀತೆಗಳು ಮತ್ತು ರೈತರಿಗೆ ಸಲಹೆ ಇವೆಲ್ಲವನ್ನು ಕೇಳಿದ್ರಿ. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ